ಉವಾಚ ಅಥ ಅದು ಒಂದು ಶಬ್ದ ವ್ಯಾಖ್ಯಾನ ಆಗಿಲ್ಲ. ಅಥ ಅಂದ್ರೆ ಆನಂತರ ಬ್ರಹ್ಮವಿದ್ಯೆಯನ್ನ ಬಯಸಿ ಬರುವಂತಹ ಮುಮುಕ್ಷು ಒಬ್ಬ ಸಾಧಕ, ಒಬ್ಬನೊಬ್ಬ ಸಾಧಕ ಅಲ್ಲ, ಒಬ್ಬ ಸಾಧಕ. ಎಲ್ಲರೂ ಏನೇನನ್ನೋ ಬಯಸುತ್ತಾರೆ, ಅವರೆಲ್ಲರೂ ಸಾಧಕರೇ. ಆದರೆ ಬ್ರಹ್ಮವಿದ್ಯೆಯನ್ನು ಬಯಸುವರು ತುಂಬಾ ವಿರಳ. ಆ ಒಬ್ಬನೊಬ್ಬ ಸಾಧಕ ತಾನು ಈವರೆಗೂ ಮಾಡಿದ ಅನೇಕಾನೇಕ ತಪಸ್ಸುಗಳನ್ನ, ಸಾಧನೆಗಳನ್ನ, ಉಪಾಸನೆಗಳನ್ನ, ಆರಾಧನಾ ಅರ್ಚನಾ ಹೋಮ ಹವನ ಕರ್ಮಕಾಂಡ ಇವೆಲ್ಲವನ್ನು ಮಾಡಿ ಆ ಮೂಲಕವಾಗಿ ಒಬ್ಬ ಪ್ರಬುದ್ಧವಾದಂತಹ ವ್ಯಕ್ತಿಯಾಗಿ ಅವರು ಸದ್ಗುರುಗಳ ಹತ್ರ ಮೋಕ್ಷ ವಿದ್ಯೆಗಾಗಿ ಬರ್ತಾನೆ. ಆನಂತರ ಬರ್ತಾನೆ, ತಾನು ವಿಕಾಸಗೊಂಡು ನಂತರ ಬರ್ತಾನೆ. ಜನರಲಿ ಆಶ್ರಮಗಳಿಗೆ, ಮಠಗಳಿಗೆ ಗುರುಗಳ ಹತ್ರ ಹೋಗೋರು ಮುಳುಗಿ ಮುಳುಗಿ ಮುಳುಗಿ ಮುಳುಗಿ ಪಾರು ಮಾಡ್ರಿ ಗುರುಗಳ ಅಂತ ಬರ್ತಾರೆ. ಆದ್ರೆ ಇದು ಹಾಗಲ್ಲ. ವಾಸ್ತವಿಕತೆಯಲ್ಲಿ ಹೇಗಿರ್ಬೇಕು ಅಂತಂದ್ರೆ ಮುಳುಗೋ ಪ್ರಶ್ನೆನೇ ಇಲ್ಲ. ಸಂಸಾರದಲ್ಲಿ ಮುಳುಗೋ ಪ್ರಶ್ನೆನೇ ಇಲ್ಲ. ಅವುಗಳನ್ನ ಎದುರಿಸುವ ಪ್ರಶ್ನೆ ಇದೆ, ಅವುಗಳನ್ನ ಈಜುವ ಪ್ರಶ್ನೆ ಇದೆ. ಆ ಮೂಲಕವಾಗಿ ಪ್ರಬುದ್ಧನಾದವನು, ಮ್ಯಾಚುವರ್ಡ್ ಪರ್ಸನ್. ಜನರಲ್ಲಿ ನಾವು ಹೇಗೆ ಹೋಗ್ತೀವಿ ಗುರುಕುಲಕ್ಕೆ ಅಂದ್ರೆ, ನಾವು ಆ ನೋವುಗಳಿಗೂ ಆಘಾತಗಳಿಗೂ ಹೇಳಿಗಳಂತೆ ಹೆದರಿಕೊಂಡು ಗುರುಗಳೇ ನನಗೆ ಪಾರು ಮಾಡ್ರಿ, ಈ ಸಂಸಾರ ನನ್ನ ಸರಿತಾ ಇದೆ, ಈ ನೋವುಗಳನ್ನು ತಡ್ಕೊಳಕ್ಕಾಗೋದಿಲ್ಲ, ಬಹಳ ಕಷ್ಟ ಇವೆ ನನಗೆ ಅಂತ ಸುಳಿಯಲ್ಲಿ ಸಿಕ್ಕಾಕೊಂಡವರು ಗುರುಗಳನ್ನ ಕೂಗಿ ಕೂಗಿ ಕರೆದು ನಾವು ಹೋಗಿ ಶರಣಾಗ್ತೀವಿ. ಆದ್ರೆ ಪ್ರಬುದ್ಧ ವ್ಯಕ್ತಿ ಹಾಗಲ್ಲ. ಅವನು ಎಷ್ಟು ಪ್ರಬುದ್ಧನಾಗಿರ್ತಾನಂದ್ರೆ ಅವುಗಳ ಮಧ್ಯದಲ್ಲಿಯೇ ಇದು ಸಾಕು ಅನ್ನುವಂತಹ ಬುದ್ಧಿ ಹೀನ. ಆನಂತರ ಗುರುಗಳ ತೋರ್ತಾನೆ. ಇದು ಅಥ ಶಬ್ದದ ಅರ್ಥ. ಈವನ್ ಬ್ರಹ್ಮಸೂತ್ರದಲ್ಲಿ ಕೂಡ ಮೊದಲನೇ ಶಬ್ದ ಬರ್ತದೆ, ಅಥಾತು ಅಥಾತು ಬ್ರಹ್ಮ ಜಿಜ್ಞಾಸ ಅಂತ ಒಂದು ಶಬ್ದ ಬರ್ತದೆ. ಜೈಮಿನಿ ಸೂತ್ರದಲ್ಲಿ ಕೂಡ ಮೊದಲನೇ ಶಬ್ದ ಬರ್ತದೆ, ಅಥಾತು ಧರ್ಮ ಜಿಜ್ಞಾಸ. ಇಲ್ಲಿ ಬ್ರಹ್ಮ ಜಿಜ್ಞಾಸ, ಅಲ್ಲಿ ಧರ್ಮ ನಾರದ ಭಕ್ತಿ ಸೂತ್ರದಲ್ಲಿಯೂ ಕೂಡ ಬರ್ತದೆ, ಅಲ್ಲಿಯೂ ಅರ್ಥ ಶಬ್ದ. ಅಥಾತೋ ಭಕ್ತಿ ವ್ಯಾಖ್ಯಾಸ್ಯಾಮ. ಈಗ ಭಕ್ತಿ ಅಂದ್ರೆ ಏನು ಅನ್ನುವುದರ ಬಗ್ಗೆ ವ್ಯಾಖ್ಯಾನ ಮಾಡ್ತೀನಿ ಅಂತ ನಾರದ ಮಹರ್ಷಿಗಳು ಸ್ಟಾರ್ಟ್ ಮಾಡ್ತಾರೆ. ಅದು ನಾರದ ಭಕ್ತಿ ಸೂತ್ರಗಳು 84. ಹೀಗೆ ಅಥ ಶಬ್ದವನ್ನ ಅದು ಏನೇನೇನೇನೋ ಮಾಡಿ ಮುಗಿಸಿದ ಆನಂತರ ಅಂತ ಅರ್ಥ. ಆನಂತರ ಈ ಅಶ್ವಲಾಯನನು ಪರಮೇಷ್ಠಿಯಾದಂತಹ ಭಗವಂತನನ್ನ ಚೆನ್ನಾಗಿ ಸಮೀಪಿಸಿಕೊಂಡು ಹೋಗಿ ಕೇಳಿಕೊಂಡಿದ್ದಾನೆ. ಏನು ಕೇಳಿಕೊಂಡಿದ್ದಾನೆ? ಆ ಮುನಿ ಶ್ಲೋಕ ಬರ್ತದೆ, ಅಧೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠ ಸದಾ ಸದ್ಭಿಹಿ ಸೇವ್ಯಮಾನಾಂ ನಿಗೂಢ ಯಯಾಚಿರಾ ಸರ್ವ ಪಾಪಂ ವ್ಯಪೋಜ್ಯ ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್ ಅಧೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠ ಸದಾ ಸದ್ಭಿ ಸೇವ್ಯಮಾನಾಂ ನಿಗೂಢ ಯಯಾಚಿರಾ ಸರ್ವ ಪಾಪಂ ವ್ಯಪೋಜ್ಯ ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್ ಹೇ ಭಗವನ್ ಸಂಬೋಧನ. ಭಗವನ್ ಶಬ್ದ ಸಂಬೋಧನ, ಸಂಬೋಧಿಸ್ತಾರೆ. ಅಷ್ಟಮಿ ವಿಭಕ್ತಿ ಯಾವುದಪ್ಪ ಯೋಗೀಶ? ಸಂಬೋಧನ ಕನ್ನಡದಲ್ಲಿ ಏರಾ. ಹೇ ಭಗವನ್, ಹೇ ರಾಮ, ಹೇ ದೇವರೇ, ಹೇ ಪರಮಾತ್ಮ, ಸೋ ಸಂಬೋಧಿಸು. ಭಗವಂತನ ಸಂಬೋಧಿಸಬೇಕಲ್ವೋ ಅದು. ಗುರುಗಳೇ ಏ ಗುರುವಿರಾ ಇರಾ ಸಂಬೋಧನ. ಇವನು ಗುರುತು ಹೋಗಿದ್ದಾನೆ. ಗುರು ಯಾರು? ಬ್ರಹ್ಮ. ಶಿಷ್ಯನ ಹೆಸರೇನು? ಅಶ್ವಲಾಯನ. ಸಾಮಾನ್ಯನಲ್ಲ, ಮಹಾತಪಸ್ವಿ. ಮಂತ್ರದ್ರಾಷ್ಟಾರ ಸಾಕ್ಷಾತ್ಕಾರ ಆಗಿದೆ ಅವನಿಗೆ. ಆಗ ದುಃಖ ಕಡಿಮೆ ಆಗಿಲ್ಲ, ನೋವು ಕಡಿಮೆ ಆಗಿಲ್ಲ. ಆ ನೋವನ್ನು ಕಳ್ಕೊಳ್ಳಿಕ್ಕಾಗಿ ಹೋಗಿದ್ದಾನೆ. ಹೋಗಿ ಪ್ರಾರ್ಥಿಸ್ತಾ ಇದ್ದಾನೆ. ಏನ್ ಪ್ರಾರ್ಥಿಸ್ತಾ ಇದ್ದಾನೆ? ಯಾವ ಜ್ಞಾನವನ್ನ ಹೊಂದುವುದರಿಂದ ಯಯಾ ಅಚಿರಾತ ವಿದ್ವಾನ್, ಯಾವ ಜ್ಞಾನವನ್ನ ಹೊಂದುವುದರಿಂದ ಯಯಾ, ಯಾವ ಜ್ಞಾನವನ್ನ ಹೊಂದುವುದರಿಂದ ಅಚಿರಾತ್ ಕ್ಷಣಾರ್ಧದಲ್ಲಿ ವಿದ್ವಾನ್ ಜ್ಞಾನವನ್ನು ಪಡೆದಂತಹ ಜ್ಞಾನೀ ಸರ್ವ ಪಾಪಂ ವ್ಯಪೋಜ್ಯ, ಸಮಸ್ತ ಪಾಪಗಳ ಭಾರವನ್ನ ಕಳೆದುಕೊಳ್ಳಲಿಕ್ಕೆ ಸಾಧ್ಯವೋ ಅಂತಹ ಪರಾಸ್ಪರಂ ಪುರುಷಂ, ಅಂತಹ ಆ ಹೆಚ್ಚಿನ ಪುರುಷನನ್ನ ಯಾತಿ, ಆ ಹೆಚ್ಚಿನ ಪುರುಷನನ್ನು ಅವನು ಹೊಂದುತ್ತಾನೆ, ಅವನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಆ ಹೆಚ್ಚಿನ ಪುರುಷ ಅಂತ ಯಾಕೆ ಕರೀತೀರಾ? ಸದಾ ಸದ್ಭಿ ಸೇವ್ಯಮಾನ, ಯಾವತ್ತಿಗೂ ಕೂಡ ಸಜ್ಜನರಿಂದ ಸೇವಿಸಲ್ಪಟ್ಟವ. ಸಜ್ಜನರು ಬ್ರಹ್ಮನನ್ನ ಸೇವಿಸ್ತಾರೆ, ಅವನ ಸೇವೆಯನ್ನ ಮಾಡ್ತಾರೆ, ಅವನ ಸ್ತುತಿಯನ್ನ ಮಾಡ್ತಾರೆ, ಅವನನ್ನು ಭಜಿಸ್ತಾರೆ, ಅವನ ಗುಣಗಾನವನ್ನು ಮಾಡ್ತಾರೆ. ಸದಾ ಯಾವತ್ತಿಗೂ ಮಾಡ್ತಾನೆ ಇರ್ತಾರೆ. ಸದ್ಭಿ ನಿಗೂಢ, ಅತ್ಯಂತ ರಹಸ್ಯವಾದ ಅರ್ಥಾತ್ ಅತ್ಯಂತ ಸೂಕ್ಷ್ಮವಾದದ್ದು. ವರಿಷ್ಠ, ಅತ್ಯಂತ ಶ್ರೇಷ್ಠವಾದದ್ದು. ಬ್ರಹ್ಮವಿದ್ಯಾಂ, ಆ ಬ್ರಹ್ಮವಿದ್ಯೆಯನ್ನ ಅಧೀಹಿ. ಶಬ್ದಶಃ ಅರ್ಥ ಇದು ಗೊತ್ತಾಯ್ತಾ? ಶಬ್ದಶಃ ಅರ್ಥ ನೋಡೋಣ ಈಗ. ಹೇ ಭಗವನ್, ಭಗವನ್ ಶಬ್ದವನ್ನ ಗುರುಗಳಿಗೂ ಸಂಬೋಧಿಸಲಿಕ್ಕೆ ಬರ್ತದೆ, ತಂದೆಗೂ ಸಂಬೋಧಿಸಿ ಬರ್ತದೆ, ಬ್ರಹ್ಮನಿಗೂ ಸಂಬೋಧಿಸಿ ಬರ್ತದೆ. ಭಗವನ್ ಶಬ್ದ ಎಲ್ಲರಿಗೂ ಅಲ್ಲ, ಭಗವನ್ ಶಬ್ದ ತಂದೆಗೂ ಗುರುಗಳಿಗೂ ಇಬ್ಬರಿಗೂ ಸಂಬೋಧಿಸಲಿಕ್ಕೆ ಯಾಕೆ ಬರ್ತದೆ? ಒಂದೇ ಶಬ್ದವನ್ನು ಸಂಬೋಧಿಸಲಿಕ್ಕೆ ಯಾಕೆ ಬರ್ತದೆ? ಏಕೆಂದರೆ ನಮ್ಮ ಸಂಪ್ರದಾಯದ ಪ್ರಕಾರ, ಔಪನಿಷತ್ ಸಂಪ್ರದಾಯದ ಪ್ರಕಾರ, ತಂದೆಯೇ ಗುರು ಅಂತ ಅಷ್ಟಲ್ಲ, ತಂದೆಯೇ ಗುರು ಅಂದ್ರೆ ತಂದೆನೂ ಹೌದು ಅವನೇ ಗುರುನೂ ಆಗಿರ್ತಾನೆ. ಅದಕ್ಕೆ ಭಾರತ ದೇಶದ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಗೋತ್ರ ಅಂತ ಹೇಳ್ತೀವಿ. ಗೋತ್ರ ಅಂದ್ರೆ ಏನು? ಗೋತ್ರ ಅಂದ್ರೆ ಯಾವ ಗುರುಕುಲದಲ್ಲಿ ಸೇವೆಯನ್ನ ಮಾಡಿಕೊಂಡು ಇದ್ದು ಅಧ್ಯಯನವನ್ನ ಮಾಡಿರುತ್ತೇವೆಯೋ ಆ ಗುರುಕುಲ ಅಲ್ಲಿಯ ಋಷಿ ಆ ಗೋತ್ರದ ಹೆಸರು. ಆ ಗುರುಕುಲ ಆ ಗುರುಕುಲದ ಋಷಿ ಯಾರೋ ಆ ಋಷಿಯ ಹೆಸರೇ ಆ ಗುರುಕುಲದಲ್ಲಿ ಸೇವೆ ಮಾಡ್ತಾ ಇರುವಂತಹ ನಮ್ಮ ಗೋತ್ರ ಅನ್ಸ್ಕೋತದೆ. ಉದಾಹರಣೆಗೆ ವಿಶ್ವಾಮಿತ್ರ ಗೋತ್ರ ಅಂತಂದ್ರೆ ವಿಶ್ವಾಮಿತ್ರ ಎನ್ನುವ ಋಷಿ ಅವನ ಗುರುಕುಲ, ಅವನ ಗುರುಕುಲದಲ್ಲಿ ಪೂರ್ವಜರು ಸೇವೆಯಲ್ಲಿ ತೊಡಗಿದ್ದರು. ಹೀಗಾಗಿ ಅವರವರು ಆ ಋಷಿಯ ಹೆಸರು ಹೇಳಿಕೊಂಡೇ ಬಂದು ಆ ಕುಲದಲ್ಲಿಯೇ ನಾವು ಇದ್ದವರು ಅಂತ. ಅದಕ್ಕೆ ಗೋತ್ರಗಳು ಒಂದಾಗಬಾರದು ಅಂತ ಹೇಳ್ತಾರೆ ಮಗುವಿ. ಯಾಕೆ ಒಂದಾಗಬಾರದು ಅಂತಂದ್ರೆ ಆ ಗೋತ್ರ ವಿಶ್ವಾಮಿತ್ರ ಗೋತ್ರದವರೇ ಇವರು, ಇವರು ವಿಶ್ವಾಮಿತ್ರ ಗೋತ್ರದವರೇ ಅಂತಂದ್ರೆ ಇವರು ಅಣತಮಂದ್ರೆ ಅಣತಂಗಿ ಅಂದ್ರೆ ಆಗ್ಬೇಕು, ಒಂದೇ ತಂದೆ ಮಕ್ಕಳಾಗ್ಬೇಕು. ಅದಕ್ಕೆ ಗೋತ್ರ ಒಂದಾಗ್ಬೇಕು. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಸೊ ಇವನು ಹೋಗಿ ಅಲ್ಲಿ ಜ್ಞಾನವನ್ನ ಪಡೆಯಲಿಕ್ಕಾಗಿ ಪ್ರಾರ್ಥಿಸ್ತಾನೆ. ಯಾರನ್ನು ಪ್ರಾರ್ಥಿಸ್ತಾನೆ? ಭಗವನ್ ಅಂತ. ಯಾರನ್ನು ಪ್ರಾರ್ಥಿಸ್ತಾನೆ? ಆ ಬ್ರಹ್ಮನನ್ನ ಪ್ರಾರ್ಥಿಸ್ತಾನೆ. ಏನ್ ಪ್ರಾರ್ಥಿಸ್ತಾನೆ? ಹೇ ಭಗವನ್, ಹೇ ಭಗವಂತ, ಯಯಾ ನಾನು ಸಾಕಷ್ಟು ಎಲ್ಲಾ ತಿರುವಿ ಹಾಕಿದ್ದೀನಿ, ಅನೇಕಾನೇಕ ಆಶ್ರಮ ಮಠಗಳನ್ನು ತಿರುಗಾಡಿ ಬಂದಿದ್ದೀನಿ, ಎಲ್ಲಿಯೂ ನನಗೆ ಸಮಾಧಾನ ಆಗಿಲ್ಲ. ಎಲ್ಲ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್, ಅತೃಪ್ತ ಭಾವ ಎಲ್ಲೋ ಸೋರ್ ಹೋಗ್ತಾ ಇದೆ, ಯಾವುದು ನಿಂದ್ರತಾ ಇಲ್ಲ. ಏನಪ್ಪ ಅವರು ಆತ್ಮ ವಿಚಾರನ ಹಾಕಿದ್ರು ಅಂತ ಹೇಳ್ತೀಯಲ್ಲೋ, ಹಾಕಿದ್ರು ಯಾಕೋ ನಿಲ್ತಾ ಇಲ್ಲ, ಬಹಳ ಹೋಲ್ಸ್ ಇವೆ ಅಂತ ಕಾಣಿಸ್ತದೆ. ಆ ಹೋಲ್ಗಳನ್ನ ಹೇಗೆ ಪ್ಲಗ್ ಮಾಡಬೇಕು ನನಗೆ ಗೊತ್ತಿಲ್ಲ, ಇಂದ್ರಿಯಗಳನ್ನ ಹೇಗೆ ನಿಗ್ರಹ ಮಾಡಬೇಕು ನನಗೆ ಗೊತ್ತಿಲ್ಲ, ಈ ಮೂಲಕವಾಗಿ ನಾನು ಹೇಗೆ ವಿಕಾಸಗೊಳ್ಬೇಕು ನನಗೆ ಗೊತ್ತಿಲ್ಲ, ನನಗೆ ಇಷ್ಟು ವರ್ಷ ತಪಸ್ ಮಾಡಿದ್ರು ಕೂಡ ನಾ ಪ್ರಬುದ್ಧನಾಗುವ ಚಾನ್ಸಸ್ಸೇ ಕಾಣಿಸ್ತಾ ಇಲ್ಲ, ನಾನು ಮೆಚ್ಯೂರ್ ಆಗುವ ಚಾನ್ಸಸ್ಸೇ ಅನ್ನುವುದು ಇವನಿಗೆ ಎಚ್ಚರ ಆಗಿದೆ. ಆದ್ರಿಂದ ಹೇಳ್ತಾನೆ, ಯಯಾ ಆದ್ದರಿಂದ ನಾನು ನಿಮ್ಮಲ್ಲಿ ಯಾಕೆ ಬಂದೇನೆ ಅಂತಂದ್ರೆ ಅದು ಯಾವ ಒಂದು ಮಾರ್ಗದರ್ಶನ ಇದೆ, ಯಯಾ ಅದು ಯಾವ ಒಂದು ಮಾರ್ಗದರ್ಶನ ಇದೆ, ಆ ಮಾರ್ಗದರ್ಶನದಲ್ಲಿ ಕ್ಷಣಾರ್ಥದಲ್ಲಿ ನನ್ನ ಈ ನೋವಿನ ಭಾರ ಹೇಳ್ತಾ ನೋಡಿ. ಸರ್ವ ಪಾಪಂ ಅಂದ್ರೇನು? ಸದ್ಯಕ್ಕೆ ಈ ಶ್ಲೋಕದಲ್ಲಿ ಈಗ ಅರ್ಥ ಏನ ಬರ್ತದೆ ಅಂತಂದ್ರೆ ಸರ್ವ ಪಾಪಂ ಅಂತಂದ್ರೆ ನಾವು ಹೊತ್ತಿಕೊಂಡಿರುವ ಈ ನೋವಿನ ಭಾರ, ಪಾಪದ ಭಾರ. ಅಯ್ಯೋ ನಾನು ಮಾಡಬಾರ್ದಾಗಿತ್ತಲ್ಲ ಮಾಡಬೇಕು, ಅಯ್ಯೋ ಅದು ಮಾಡಬೇಕಾಗಿತ್ತಲ್ಲ ಮಾಡಲೇ ಇಲ್ಲ. ಪಾಪ ಎರಡು ತರ ಆಗ್ತದೆ, ಏನು? ಒಂದು ಮಾಡಬೇಕಾದದ್ದನ್ನ ಮಾಡದೇ ಹೋದ್ರೆ ಪಾಪ, ಮಾಡಬಾರದನ್ನ ಮಾಡಿದ್ರು ಪುಣ್ಯನು ಎರಡು ತರ ಇರ್ತದೆ. ಮಾಡಬಾರದನ್ನ ಮಾಡದೇ ಹೋದ್ರೆ ಪುಣ್ಯ, ಮಾಡಬೇಕಾದದ್ದನ್ನ ಮಾಡಿದ್ರು ಪುಣ್ಯವೂ ಕೇಳ್ತಾರೆ. ಯಾವುದೋ ಒಂದು ತುಚ್ಛವಾದ ಮಾತನ್ನ ಬಳಸಿದ ಮೇಲೆ ಆ ವ್ಯಕ್ತಿ ಅವಮಾನಿತವಾಗ್ತಾನೆ, ಬಹಳ ದುಃಖಿತನಾಗ್ತಾನೆ. ನಮಗೂ ಕೂಡ ಅಷ್ಟೇ, ಬಳಸಿದ ಮೇಲೆ ನಮಗೆ ಎಚ್ಚರ ಆಗ್ತದೆ. ಆವಾಗ ರಾತ್ರಿ ಊಟಕ್ಕೆ ಹೋಗ್ತೀವಿ, ಊಟ ರುಚಿ ಹತ್ತುವುದಿಲ್ಲ. ಆಮೇಲೆ ನಿದ್ರೆಗೆ ಹೋಗೋ ಪ್ರಯತ್ನ ಮಾಡ್ತೀವಿ, ನಿದ್ರೆ ಹತ್ತೋದಿಲ್ಲ. ಹಾ ನೀವು ತಿಳಿಸ್ಕೊಂಡ್ಬಿಡ್ರಿ ಅವಾಗ ಆ ಕಾರ್ಯ ನಾವೇನ್ ಮಾಡಿದೀವಿ, ಅದು ಪಾಪದ ಕಾರ್ಯ. ಅದಾಗದು ಒಂದು ಸಮಯದಲ್ಲಿ ನನ್ನ ಶತ್ರು ಎದುರಿಗೆ ಬರ್ತಾನೆ. ಆ ಶತ್ರು ಎದುರಿಗೆ ಬಂದಾಗ ಅದೇನು ಗೊತ್ತಿಲ್ಲ, ನನ್ನ ಒಳಗೆ ರಿಯಾಕ್ಷನ್ನೇ ಬರೋದು. ಇನ್ಫ್ಯಾಕ್ಟ್ ರಾದರ್ ವಿ ಸ್ಮೈಲ್ ಅಂಡ್ ಸೆಂಡ್ ಇನ್ ದಟ್ ನಗನಗುತ್ತ ಕಳಿಸ್ಕೊಟ್ಬಿಡ್ತೀವಿ. ನಮಗೆ ಆಶ್ಚರ್ಯ, ಅವನು ಕೆಟ್ಟ ಶತ್ರು, ಅವನ ಮುಖ ನೋಡಿದ್ರೆ ನನಗೆ ಆಗೋದಿಲ್ಲ, ಇವತ್ತ್ಯಾಕೆ ನಾ ಹಿಂಗ್ ಮಾಡದೆ, ಖುಷಿಯಿಂದ ನಗನಗುತ್ತ ಕಳಿಸ್ಕೊಟ್ನಲ್ಲ. ಹಾ ಏನು ಕಾರಣ ಇರ್ಬೋದು ಇದಕ್ಕೆ, ಅದು ಯಾವುದೋ ಪುಣ್ಯ ಕಾರ್ಯ ಮಾಡಿದ್ದೆ. ಆ ಪುಣ್ಯ ಕಾರ್ಯ ಮಾಡಿದ್ರಿಂದಾಗಿ ನನ್ನೊಳಗೆ ಏನು ಬರ್ತಾ ಇಲ್ಲ, ದ್ವೇಷ ಬರ್ತಾ ಇಲ್ಲ, ಪ್ರತಿಕ್ರಿಯೆ ಬರ್ತಾ ಇಲ್ಲ. ಅದು ಯಾವುದೋ ಪಾಪ ಕಾರ್ಯ ಮಾಡಿದ್ದೇನೆ, ನಿದ್ರೆ ಹತ್ತಾ ಇಲ್ಲ, ಊಟ ರುಚಿ ಹತ್ತಾ ಇಲ್ಲ, ಹೊರಳಾಡಿದ್ದೆ ಹೊರಳಾಡಿದ್ದು, ಉರುಳಾಡಿದ್ದೆ ಉರುಳಾಡಿದ್ದು, ಯಾಕೆ? ಅದು ಯಾವುದೋ ಒಂದು ಪಾಪ ಕಾರ್ಯ. ಇವುಗಳ ಭಾರ ಎಷ್ಟಿದೆ ನಮ್ಮ ತಲೆ ಮೇಲೆ? ಮಾಡಬಾರದ್ದನ್ನ ಮಾಡಿದ ಭಾರ, ಮಾಡಬೇಕಾದದ್ದನ್ನ ಅವಾಯ್ಡ್ ಮಾಡಿದ ಭಾರ, ಮಾಡದೇ ಇದ್ದಂತ ಭಾರ, ಮಾಡಬಾರದ್ದನ್ನ ಬಿಟ್ಟುಕೊಟ್ಟಿರುವಂತಹ ಪುಣ್ಯ, ಮಾಡಬೇಕಾದ್ದನ್ನ ಮಾಡಿಕೊಂಡು ಹೋದಂತಹ ತೃಪ್ತಿ, ಇವು ದೊಡ್ಡ ಭಾರ. ಅದಕ್ಕೆ ಕಳ್ಕೋಬೇಕಾದದ್ದು ಏನು ಅಂತಂದ್ರೆ ಈ ಹೃದಯದ ನೋವು, ಹೃದಯದ ನೋವು. ಮತ್ತೆ ಒಂದು ಮಗು ಆಟ ಆಡ್ತಾ ಇರ್ತದೆ, ಚೆಂಡು ಆಟ ಆಡ್ತಾ ಇರ್ತದೆ, ಈ ಕಡೆಗೆ ತಂದೆ, ಈ ಕಡೆಗೆ ತಾಯಿ, ಆ ತಂದೆ ಕೈಯಲ್ಲಿ ಸಿಗೋದೆ ಬಾರಿ ಕಷ್ಟ. ಅವನು ಬಿಸಿ ಮ್ಯಾನ್ ನೋಡು, ಬೆಳಿಗ್ಗೆ 6ಕ್ಕೆ ಹೋಗ್ತಾನೆ, ರಾತ್ರಿ 10ಕ್ಕೆ ಬರ್ತಾನೆ. ಅಂದ್ರೇನು, ಇವ ಹೋದ ಮೇಲೆ ಮಕ್ಕಳಿಗೆ ಎಚ್ಚರಾಗ್ತದೆ, ಅವನ್ ಬಂದಾಗ ಮಕ್ಕಳು ಮಲಗಿದ್ರು. ಸೊ ತಂದೆ ಮಕ್ಕಳ ಭೇಟಿ ಯಾವಾಗ? ಸಂಡೇ ಮಾರ್ನಿಂಗ್. ಹೌದಾ? ಇಂಥ ಒಂದು ಪ್ರಸಂಗ ಎಲ್ಲರ ಮನೆಯಲ್ಲಿದೆ. ಆ ದಿವಸ ಸಂಡೇ, ಅಕಸ್ಮಾತ್ ತಂದೆ ಸಿಕ್ಬಿಟ್ಟ, ಯಾರಿಗೆ? ಮಗನ ಕೈಲಿ ಸಿಕ್ಕ. ಅಪ್ಪ ಆಟ ಆಡೋಣ ಬಾ, ಮುನ್ನಡಿಪ ಆಗೋಣ. ಈ ಕಡೆಗೆ ಅಮ್ಮ, ಈ ಕಡೆಗೆ ಅಪ್ಪ, ನಡುವೆ ಆ ಮಗ ನಿಂತ್ಕೊಂಡಾನೆ. ಚೆಂಡು ಎಸಿತಾ ಇದ್ದಾರೆ, ಹಿಡಿತಾ ಇದ್ದಾರೆ, ಅಮ್ಮನಿಗೆ ಕೊಡ್ತಾ ಇದ್ದಾನೆ, ಹಿಡಿತಾ ಇದ್ದಾರೆ, ಮತ್ತೆ ಅಪ್ಪನಿಗೆ ಕೊಡ್ತಾ ಇದ್ದಾನೆ, ಹಿಡಿತಾ ಇದ್ದಾನೆ. ಒಂದು 10 ನಿಮಿಷ ಹಿಂಗೆ ಭಾರಿ ಭಾರಿ ಖುಷಿ ಇದೆ, ಅವನಿಗೆ ಭಾರಿ ಖುಷಿ ಆಗ್ಬಿಟ್ರೆ ಅಪ್ಪ ಸಿಕ್ಬಿಟ್ಟ, ಅಪ್ಪ ಸಿಕ್ಬಿಟ್ಟ. ಆ ಸಂದರ್ಭದಲ್ಲಿ ಗೇಟ್ ಶಬ್ದ ಆಗ್ತದೆ, ನೋಡ್ತಾರೆ ಯಾರು ಅತಿಥಿಗಳು ಬರ್ತಾರೆ. ಅವರು ಮುಂಬೈನಿಂದ ಬಂದಿರ್ತಾರೆ. ಅವ್ರು ಬಂದ್ಬಿಟ್ಟು, ಓ ಇದೆಯಾ ಮನೆಯಲ್ಲಿ ಅಂತ ಅಂತಾನೆ. ನಿನ್ ಮಗನ ಜೊತೆ ಆಟ ಆಡ್ತಿರ್ತಾನಲ್ಲ, ಅವಾಗ ಅರೇ ಎಷ್ಟು ವರ್ಷ ಆಯ್ತು ನಿನ್ ನೋಡಿ, ಬಾ ಬಾ ಬಾ ಅಂತ ಒಳಗೆ ಕರ್ಕೊಂಡು ಹೋಗ. ಈ ಮಗನ ಮನಸ್ಸಿನಲ್ಲಿ ಶುರುವಾಗ್ತದೆ, ಅಪ್ಪ ಸಿಗೋದೇ ಇಷ್ಟು ದಿನದ ನಂತರ ಸಿಗ್ತಾನೆ. ಇಷ್ಟು ದಿನಗಳ ನಂತರ ಅಪ್ಪ ಸಿಗ್ತಾನೆ, ಇವನ್ ಯಾವನು ಒಕ್ಕರಿಸ್ದ ಬಂದು ನಮ್ಮ ಅಪ್ಪನ ಕಸ್ಕೊಂಡು ಹೋಗ್ಬಿಡ್ತಾನೆ. ಹಾ ಈಗ ಯಾರಿವ, ಯಾಕೆ ಹಿಂಗ್ ಮಾಡ್ದ? ಆ ಮಗುವಿನ ಮನಸ್ಸಿನಲ್ಲಿ ಎಷ್ಟು ಭಾವನೆಗಳು ರಿಯಾಕ್ಟ್ ಆಗುವ ಚಾನ್ಸಸ್ ಇರ್ತಾವಲ್ಲ. ಮಗು ಬಿಡಿ, ಚಾನ್ಸಸ್ ಇರ್ತಾವ ಇಲ್ಲ, ಆದ್ರೆ ಹೇಳ್ಕೊಳಿಕ್ ಆಗುದಿಲ್ಲ. ಅದೇನೋ ಆಪ್ಲಿಕೇಶನ್ಸ್, ಅದೇನೋ ಪ್ರೆಷರು, ಅದೇನೋ ಸೈಕಾಲಜಿ ಪ್ರೆಷರು, ಅದೇನೋ ರೆಸ್ಪೆಕ್ಟ್ ಅಂತೆ, ಗೌರವ ಅಂತೆ, ಅಪ್ಪನಿಗೆ ಕೊಡಬೇಕಾದ ಗೌರವ ಅಂತೆ, ಅಪ್ಪನಿಗೆ ಹೆಂಗಿದೆಲ್ಲ ಕೇಳೋದು, ಒಳಗೆ ಮುಚ್ಕೊಂಡು ಮುಚ್ಕೊಂಡು ಅನುಭವಿಸ್ತಾ ಇರ್ತಾನೆ. ಆಚೆ ಬಿಡು, ಅಮ್ಮ ಇದ್ದಾಳೆ ಅಕ್ಕಿ ಜೊತೆನೆ ಆಡಿದ್ರಾತು ಅಂತ ಆಡ್ತಾ ಇರ್ತಾನೆ. ಅಪ್ಪ ಒಳಗೆ ಹೋಗಿ ಮಾತಾಡ್ತಾ ಕೂಗ್ತಾನೆ. ಅದೇ ಟೈಮಿಗೆ ಕೂಗ್ತಾನೆ, ಒಂದು ಕಪ್ ಕಾಫಿ ಮಾಡ್ತೀಯಾ ಅಂತ ಕೂಗ್ತಾನೆ. ಇವಾಗ ಯಾರು ಹೋದ್ರು? ಅಮ್ಮನೂ ಹೋಗ್ಬಿಟ್ಟು, ಅಮ್ಮನೂ ಹೋಗ್ಬಿಟ್ಟು, ಅಮ್ಮ ಅಪ್ಪ ಒಳಗೆ ಇದು ಪ್ಯಾ ಪ್ಯಾ ಪ್ಯಾ ಅಂತ ನಿಂತ್ಕೊಂಡ್ವಿ. ಒಳಗೆ ಅದು ಕುದೀತಾ ಇದೆ, ನಂದು ಎಷ್ಟು ಚಂದ ಆಟ ತಪ್ಪೋಯ್ತು, ನಮ್ಮ ಅಪ್ಪ ಎಷ್ಟು ದಿನಗಳ ಮೇಲೆ ಸಿಕ್ಕಿದ್ದ ಚಾನ್ಸ್ ತಪ್ಪೋಯ್ತು, ಎಲ್ಲ ಮನೆಗೆ ಬರೋರೆಲ್ಲ ಹಿಂಗೆ ನನ್ನ ಖುಷಿಯನ್ನೆಲ್ಲ ಹಾಳು ಮಾಡ್ತಾರೆ, ಏನು ಅತಿಥಿಗಳು, ಎಂತ ಅತಿಥಿಗಳು? ಆ ಶಬ್ದ ಗೊತ್ತಿಲ್ಲ ಅವನಿಗೆ, ಅವನಿಗೆ ಅದು ಗೊತ್ತಿಲ್ಲ. ಅತಿಥಿ ಅಭ್ಯಾಗತರು ಅವರ ಸೇವೆ ಮಾಡಬೇಕು, ಹಾಸ್ಪಿಟಾಲಿಟಿ, ಅದು ಅದೇನು ಗೊತ್ತಿಲ್ಲ ಹುಡುಗನಿಗೆ. ಬಟ್ ದಿ ಹರ್ಟ್ ಹ್ಯಾಸ್ ಆಲ್ರೆಡಿ ಆಕರ್ಡ್. ಆ ನೋವಿಗೆ ಮಗು ಒಳಪಟ್ಟಿದೆ. ಈಗ ಆ ನೋವನ್ನು ಹೇಗೆ ಹೊರಗೆ ಹಾಕ್ಬೇಕು? ಅದಕ್ಕೆ ಅದರದೇ ಆದ ಸ್ಟೈಲ್ ಇದೆ, ಅದು ಹೋಗ್ತದೆ. ಆಮೇಲೆ ಅಪ್ಪ ಆಮೇಲೆ ಅವರು ಅತಿಥಿಗಳು ಮಾತಾಡ್ತಾ ಕೂತ್ಕೊಂಡಿರ್ತಾರಲ್ಲ, ಅವರ ಮಧ್ಯದಲ್ಲಿ ಅರ್ಧ ಹೋಗಿ ನಿಂತಿದ್ದು ಅರ್ಧ ಹೋಗಿ ನಿಂತಿರ್ತದೆ. ಅರ್ಧ ಹೋಗಿ ನಿಂತು ಅಪ್ಪ ಅಪ್ಪ ಅಪ್ಪ ಅಪ್ಪ ಅಪ್ಪ ನಾನು ನೋಡಿದೆ ಅಪ್ಪ ಅಂತ ಹೊಡಿತದೆ. ಸರಿಯುವಾಗಿದೆ ಅವ್ರ ಎದುರಿಗೆ ನನಗೆ ಸರಿ ಅಂತಾನೆ. ಇವ್ ನಮ್ಮಪ್ಪ ಹೌದಲ್ಲ, ನಮ್ಮ ಮಗ ಹೌದಲ್ಲ. ಅಷ್ಟು ಜೋರಾಗಿ ಡಿಸ್ಟರ್ಬ್ ಮಾಡ್ತಾನೆ, ಹೋಗ್ತಾನೆ ಅಲ್ಲಿ ಜಾಸ್ತಿ ಕೊಡ್ತಾನೆ ಟೇಪ್ ರೆಕಾರ್ಡ್ಗೆ ಅಥವಾ ಟಿವಿಗೆ ಅಲ್ಲಿ ಅಂಬನು ಓ ಅಂತ ಕೂಗಿಸ್ತಾನೆ. ಕೈಯಾಗಿರೋ ಸಾಮಾನು ದಬ ದಬ ಎಸಿತಾನೆ. ಎಲ್ಲ ಏನಿದು ದಿ ಹರ್ಟ್ ಈಸ್ ರಿಯಾಕ್ಟ್. ವೇದಾಂತ ಮೀನ್ಸ್ ಆಲ್ ದಿ ಸ್ಪಿರಿಚುವಲ್ ಕಮೀನ್ಸ್ ಲೈಫ್, ದಿ ಕ್ವಾಲಿಟಿ ಆಫ್ ದಿ ಲೈಫ್, ಲೈಫ್ ಸ್ಟೈಲ್ ಎಲ್ಲ ಬರ್ತದೆ. ಎಸಿತಾನೆ ಹುಡುಗ ಅಪ್ಪನಿಗೆ ಇನ್ನೂ ಸುಟ್ಟು ಬಂದು ತಮ್ಮ ತಮ್ಮ ಹೊಡಿತಾನೆ. ಥರ್ಡ್ ಹರ್ಟ್ ಫೋರ್ತ್ ಹರ್ಟ್ ತಿಳ್ಕೊಳ್ಳಿ. ಇದಷ್ಟು ತಪ್ಪಿಸಬಹುದಾಗಿತ್ತು. ಇನ್ನೋ ಅಪ್ಪನಾದವನು ಇವುಗಳೆಲ್ಲವನ್ನೂ ತಪ್ಪಿಸಬಹುದಾಗಿತ್ತು. ಆ ಗೇಟ್ ಶಬ್ದ ಆದ ತಕ್ಷಣ ಪುಟ ಹೋಗು ನೋಡು ಗೇಟ್ ನಲ್ಲಿ ಯಾರಿದ್ದಾರೆ. ಇವನು ಹೋಗ್ತಾನೆ, ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ. ಅವನು ಹೋಗಿ ನೋಡ್ತಾನೆ. ಅವನು ಹೋಗಿ ನೋಡಿಬಿಟ್ಟು ಹಾ ಅಪ್ಪ ನೀನ್ ಕೇಳ್ಕೊಂಡು ಯಾರೋ ಬಂದಾರೆ. ಈಗ ಅಪ್ಪನಿಗೆ ನಾ ಕರೆಕ್ಟ್ ಉತ್ತರ ಕೊಟ್ಬಿಟ್ಟೆ, ಎಷ್ಟು ಸರಿಯಾಗಿ ನಾ ಹೇಳಿದೆ, ಸೊ ಕಂಟೆಂಟ್. ಆಮೇಲೆ ಅಪ್ಪ ಬರ್ತಾನೆ, ಓ ಪುಟ ಯಾರು ಅಲ್ಲಪ್ಪ, ಅವರು ನನ್ನ ಫ್ರೆಂಡು, ಮುಂಬೈ ಒಳಗಿರ್ತಾರೆ. ಇವನು ನನ್ನ ಮಗ ಬಾಲಕೃಷ್ಣ ಅಂತ ಇವನ ಹೆಸರು. ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ನಮಸ್ತೆ ಅಂಕಲ್ ಅಂತ ಇವ ಅಂತಾನೆ. ಅವನು ಪುಟ್ಟ ಕೇಳ್ತಾನೆ, ಹೆಸರು ಬಾಲಕೃಷ್ಣ, ಎಷ್ಟು ಕ್ಲಾಸ್ ಓದ್ತಿರ್ತ ಅಂತ ಅವ್ನು ಕೇಳ್ತಾನೆ. ಎಸ್ ಬೀನ್ ಗಿವನ್ ಇಂಪಾರ್ಟೆನ್ಸ್ ನಾವು. ಅವನಿಗೆ ರಿಯಾಕ್ಷನ್ ಏನೂ ಇಲ್ಲ. ಅವನು ವಾಪಸ್ ಬರ್ತಾರೆ. ಆಮೇಲೆ ಅಪ್ಪ ಹೇಳ್ತಾನೆ, ಪುಟ ಅವ್ರು ಬಂದಾರೆ, ನೀ ಅಮ್ಮನ ಜೊತೆ ಆಟ ಆಡ್ತಾ ಇರು, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೇನೆ. ನೋ ನೆಗೆಟಿವ್, ಆ ಹುಡುಗರಲ್ಲಿ ಏನೂ ನೆಗೆಟಿವ್ ಇಲ್ಲ. ಆಮೇಲೆ ಆ ಕಾಫಿ ಕರೆದಾಗ ಅಮ್ಮ ಹೇಳಬೇಕು, ಪುಟ ಅಪ್ಪ ಕಾಫಿ ಕೇಳ್ತಾ ಇದ್ದಾರೆ, ನಾ ಮಾಡಿಕೊಟ್ಟು ಬರ್ತೀನಿ, ಆಮೇಲೆ ಆಡೋಣ. ನಾವು ಇಂಥ ತಂದೆ ತಾಯಿಗಳು ನಮ್ಮ ಜೊತೆ, ಅದ ನಾವು ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳ ಜೊತೆ ಇಂಥ ಎಷ್ಟು ತಪ್ಪುಗಳನ್ನು ಮಾಡಿಲ್ಲ, ಇಂಥ ಎಷ್ಟು ನೋವುಗಳನ್ನು ಒಳಗೆ ಸಂಗ್ರಹ ಮಾಡಿಕೊಂಡಿಲ್ಲ. ನಾವು ನಗುತ್ತೀವಿ, ನಾವು ಕತೆ ಕೇಳಿ ಇವುಗಳನ್ನ ಮರೆತು ಬಿಡ್ತೇವೆ ಅಂತ ಅಂದ್ಕೊಂಡಿರ್ತೇವೆ. ಅವು ಮರೆತು ಮರ್ತಿರ್ಬಹುದು, ಬಟ್ ದಿ ಹರ್ಟ್ ವಿಲ್ ನಾಟ್ ಬಿ ಕ್ಯೂರ್. ಇನ್ಸಿಡೆಂಟ್ ಯು ಮೇ ಫರ್ಗೆಟ್ ಇಟ್, ಘಟನೆಯನ್ನ ನೀವು ಮರ್ತಿರಬಹುದು, ಆ ಘಟನೆಯ ಇಂಪ್ರೆಷನ್ನು ಮರ್ತಿರಬಹುದು, ಅವ್ರ ಹೆಸರು ಕೂಡ ನೆನಪಿರ್ಲಿಕ್ಕಿಲ್ಲ ನಿನಗೆ ಈಗ 30 ವರ್ಷ 40 ವರ್ಷ 70 ವರ್ಷ ದೊಡ್ಡವರಾದ್ಮೇಲೆ ಕೂಡ. ಆದ್ರೆ ಒಳಗೆ ಏನು ಕ್ರ್ಯಾಕ್ ಆಗಿದೆ, ಒಳಗೇನು ಹರ್ಟ್ ಆಗಿದೆ, ಅದು ಹಾಗೆ ಇರುತ್ತೆ. ಅದು ಹಾಗೆ ನಾವು ಯಾಕೆ ಬಾತ್ರೂಮ್ ಹೋಗಿ ನೀರು ಸರಿಯಾಗಿ ಹಾಕಿ ಬರೋದಿಲ್ಲ, ಇಸ್ ಅನದರ್ ಟೈಪ್ ಆಫ್ ರಿಯಾಕ್ಷನ್. ನಾನೇ ಯಾಕೆ ಹಾಕ್ಬೇಕು, ನಾ ಒಬ್ಬನೇ ಉಪಯೋಗ ಮಾಡ್ತಾ ಇದ್ದೀನಿ. ಇಟ್ ಇಸ್ ಅನದರ್ ಹರ್ಟ್ ಇನ್ ಸೈಡ್. ಹಾಕೊಳ್ಳಿ, ಮುಂದೆ ಯಾರು ಬರ್ತಾರೆ ಹಾಕೊಳ್ಳಿ. ಇಟ್ಸ್ ಅನದರ್ ಹರ್ಟ್ ಇನ್ ಸೈಡ್. ನಾಟ್ ಜೋಕಿಂಗ್, ಐಮ್ ಟ್ರೈಂಗ್ ಟು ಬ್ರಿಂಗ್ ದಿ ಸೈಕಾಲಜಿ ಅಂಡ್ ದಿ ವೇದಾಂತ ವೆರಿ ನಿಯರ್ ಟು ಯು. ವೈ ವಿ ಡೂ ದಟ್? ವೈ ವಿ ಡೋಂಟ್ ಕ್ಲೀನ್ ವರಾಂಡಾ? ಬಿಕಾಸ್ ಐ ಡೋಂಟ್, ಐ ಆಮ್ ನಾಟ್ ದಿ ಓನರ್ ಆಫ್ ದಿ ವರಾಂಡಾ. ಐ ಓನ್ಲಿ ಓನರ್ ಆಫ್ ದಿಸ್ ರೂಮ್. ಯಾಕೆ ಈ ಪ್ರತಿಷ್ಠೆ ಜಗಳ ಆಗ್ತಾರೆ? ಯಾಕೆ ಈ ರಾಜಕೀಯ ವ್ಯಕ್ತಿಗಳು ಇಷ್ಟೊಂದು ಅಸಮಾಧಾನವಾಗಿರ್ತಾರೆ? ಬಿಕಾಸ್ ನನ್ನ ಅತ್ಯಂತ ಫೀಲ್ ದಿ ಇಂಡಿಯಾ ಇಸ್ ಮೀ. ಈ ಭಾರತ ನಾನು ಅನ್ನೋ ಫೀಲಿಂಗ್ ಯಾರಿಗೂ ಇಲ್ಲ. ನಾನು ತೆಲುಗು ದೇಶಮು, ನಾನು ಸೀಮಾ ಅಂದ್ರ, ನಾನು ಕರ್ನಾಟಕ, ನಾನು ತಮಿಳ್ನಾಡು. ಮತ್ತದ್ರು ನಾ ಉತ್ತರ ಕರ್ನಾಟಕ, ನಾ ದಕ್ಷಿಣ ಕನ್ನಡ, ನಾ ಉತ್ತರ ಕನ್ನಡ, ನಾ ಓಲ್ಡ್ ಮೈಸೂರು, ಅದ್ರ ಮತ್ತೆ ಜಗಳ ಇವೆಲ್ಲ ಫ್ರಮ್ ಬಾಟಮ್ ಟು ಟಾಪ್ ಇನ್ಕ್ಲೂಡಿಂಗ್ ಯಾರ ಪ್ರೆಸಿಡೆಂಟ್ ನಮ್ಮ ಪ್ರೆಸಿಡೆಂಟ್ ಇದಾನಲ್ವ ಈಗಿನ ಪ್ರೆಸಿಡೆಂಟು ಬೆನರ್ಜಿ ಪ್ರಣವ್ ಮುಖರ್ಜಿ. ಒಂದು ಮಗುವಿನಿಂದ ಹಿಡ್ಕೊಂಡು ಪ್ರಣವ್ ಮುಖರ್ಜಿ ತನಕ ಎಲ್ಲರೂ ಹರ್ಟ್ಗಳನ್ನ ಕಳ್ಕೊಂಡವರಲ್ಲ, ಗೆದ್ಕೊಂಡವರಲ್ಲ, ಬೆಳೆಸ್ಕೊಂಡವರು. ಇವನು ಬಂದಾನಲ್ಲ ಗುರುಗಳ ಹತ್ರ, ಇವನು ಅಷ್ಟನ್ನು ಹೊಂದಿದವನೇ, ಆದರೆ ಅವುಗಳಿಂದ ಬೆನ್ನು ತೋರಿಸಿ ಓಡಿ ಹೋದವನಲ್ಲ, ಅವುಗಳನ್ನು ಮರೆಯೋ ಪ್ರಯತ್ನ ಮಾಡಿದವನಲ್ಲ, ಅವುಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದವನು, ಗೆದ್ದುಕೊಂಡವನು. ಹೀಗಾಗಿ ಇಂಥವನು ಒಂದು ವೇಳೆ ಅವನು ಮೋಕ್ಷ ಮಾರ್ಗಕ್ಕೆ ಬಂದಿದ್ದಾರೆ, ಅವನು ಗೆದ್ದುಕೊಂಡು ಬಂದಿದ್ದರಿಂದ ಹೊಳ್ಳಿ ನೋಡೋ ಪ್ರಶ್ನೆ ಇಲ್ಲ. ಮದುವೆ ಇದೆ, ಮುಂಜುವೆ ಇದೆ, ಅದು ಇದೆ, ಇದಿದೆ, ಅದಕ್ಕೆ ಹೋಗ್ಬೇಕು, ಇವು ಯಾವ ನಡೆಯೋದಿಲ್ಲ. ಯಾಕೆ ಗೆದ್ದುಕೊಂಡು ಬಂದಾನೆ, ಸೋತು ಓಡಿ ಬಂದಿಲ್ಲ ಅವ. ಅಥ ಅನ್ನೋ ಶಬ್ದ, ಆ ಒಂದು ಅಥ ಅನ್ನೋ ಶಬ್ದ, ಅವನು ಗೆದ್ದುಕೊಂಡ ನಂತರ ಅವನು ಬಂದಿದ್ದಾನೆ. ಅವನು ಪ್ರಶ್ನಿಸ್ತಾನೆ, ಯಯ, ಅವನು ಗೆದ್ದುಕೊಂಡು ಬಂದಿದ್ದಾನೆ, ಆದರೆ ಅವನಿಗಿನ್ನೂ ಆತ್ಮಜ್ಞಾನ ಆಗಿದೆ. ರಾಗದ್ವೇಷಗಳನ್ನು ಗೆದ್ದುಕೊಳ್ಳೋದು ಬೇರೆ, ಆತ್ಮಜ್ಞಾನ ಆಗೋದು ಬೇರೆ. ಅವನು ಗೆದ್ದುಕೊಂಡು ಬಂದಿದ್ದಾನೆ ಅಷ್ಟೇ, ಅದು ತಾನು ಯಾರು ಎನ್ನುವುದು ಇನ್ನೂ ಅವನಿಗೆ ಎಚ್ಚರಾಗಿಲ್ಲ. ಆ ನೋವು ಹಾಗೆ ಇದೆ. ಅದನ್ನು ನಾವು ಏನಂತ ಕೊಟ್ಟೆವು ನಿಮಗೆ, ಮೂಲಭೂತವಾದ ಸಮಸ್ಯೆ, ಫಂಡಾಮೆಂಟಲ್ ಪ್ರಾಬ್ಲಮ್. ಆ ಮೂಲಭೂತವಾದ ಸಮಸ್ಯೆಯನ್ನು ಹಾಗೆ ಇರೋದ್ರಿಂದ ಅವನು ಪ್ರಶ್ನಿಸ್ತಾನೆ, ಏನು ಯಯ, ಯಾವ ಜ್ಞಾನವನ್ನು ಹೊಂದುವುದರಿಂದ, ಯಾವ ಮಾರ್ಗವನ್ನು ಅನುಸರಿಸುವುದರಿಂದ, ಯಾವ ಸಾಧನೆಯಲ್ಲಿ ತೊಡಗುವುದರಿಂದ ಅತ್ಯಂತ ಈ ಪಾಪಗಳ ಭಾರವು ಅಚಿರಾತ್ ವಿಪೋಹ್ಯ, ಕ್ಷಣಾರ್ಥದಲ್ಲಿ ಯಾವ ಜ್ಞಾನ, ಯಾವ ಸಾಧನೆ, ಯಾವ ಮಾರ್ಗದಲ್ಲಿ ತೊಡಗುವುದರಿಂದ ಕ್ಷಣಾರ್ಥದಲ್ಲಿ ಈ ಪಾಪದ ಭಾರವನ್ನು ನಾವು ಕಳೆದುಕೊಳ್ಳಿಕ್ ಸಾಧ್ಯ. ಏನು ಪಾಪದ ಭಾರ, ಅವನ್ನೆಲ್ಲ ಗೆದ್ಕೊಂಡೆ ಬಂದಾನೆ ಅಂತ ಹೇಳಿದ್ರಿ, ಆದ್ರೆ ಅಜ್ಞಾನ ಅದು ಇನ್ನು ಹಾಗೆ ಇದೆ. ಆ ಅಜ್ಞಾನ ಎನ್ನುವ ಬೀಜ ಹಾಗೆ ಇದೆ. ಆ ಬೀಜ, ಆ ಭಾರವನ್ನ ನಾನು ಹೇಗೆ ತಾನೇ ಕಳ್ಕೊಳ್ಳಿಕ್ ಸಾಧ್ಯ. ಆ ಮೂಲಕವಾಗಿ ಪರಾತ್ಪರಂ ಪುರುಷಂ ಯಾತಿ, ಶ್ರೇಷ್ಠದಲ್ಲಿ ಅತಿ ಶ್ರೇಷ್ಠವಾದದ್ದು, ಹೆಚ್ಚಿನದಲ್ಲಿ ಅತಿ ಹೆಚ್ಚಿನದಾದಂತಹ ಆ ಪುರುಷಂ, ನೀವು ಉತ್ತಮ ಪುರುಷ ಅಂತ ಕರೀತಾರೆ. ಉತ್ತಮ ಪುರುಷ ಅಂದ್ರೆ ಪುರುಷೋತ್ತಮಂ, ಭಗವತ್ ತತ್ವ. ಹಾಗೆ ಆ ಭಗವತ್ ತತ್ವವನ್ನು ಹೊಂದಿರುತ್ತಾರೆ. ಇನ್ನು ಅವನಿಗೆ ಅವನೇ ನಾನು ಅನ್ನೋ ಎಚ್ಚರ ಇನ್ನೂ ಇಲ್ಲ ಅವನಿಗೆ. ಅನಿಸ್ತಂದ್ರೆ ಆ ಭಗವಂತನೇ ನಾನು ಅನ್ನೋ ಎಚ್ಚರ ಇನ್ನೂ ಅವನಿಗೆ ಇಲ್ಲ, ಆ ಉಪದೇಶ ಆಗಿಲ್ಲ ಅವನಿಗೆ ಇನ್ನು. ಅದನ್ನ ಅವನು ಆಬ್ಜೆಕ್ಟಿವ್ ಆಗಿ ಪ್ರಶ್ನೆ ಕೇಳ್ತಾನೆ. ಏನಂತ ಕೇಳ್ತಾನೆ, ಆ ಭಗವತ್ ತತ್ವವನ್ನ ನಾನು ಹೇಗೆ ಹೊಂದಲಿಕ್ಕೆ ಸಾಧ್ಯ. ಆ ಭಗವತ್ ತತ್ವ ನನಗೆ ಹೊಂದಬೇಕಾಗಿದೆ, ಯಾಕಂದ್ರೆ ಸದಾ ಸದ್ವಿಹಿ ಸೇವ್ಯಮಾನ, ಸಜ್ಜನರು, ಸದ್ವಿಚಾರವನ್ನು ಹೊಂದಿದವರು, ಸದ್ಗುಣಗಳನ್ನು ಹೊಂದಿದವರು ಆ ಭಗವತ್ ತತ್ವವನ್ನೇ ಚಿಂತನೆ ಮಾಡ್ತಾರೆ ಅಂತ ನಾನು ಎಲ್ಲೋ ಕೇಳಿ ಗೊತ್ತು ನನಗೆ. ಅವರಿಂದ ಅವನನ್ನೇ ಸ್ತುತಿ ಮಾಡ್ತಾರೆ ಅಂತ ನನಗೆ ಎಲ್ಲೋ ಕೇಳಿ ಗೊತ್ತು ನನಗೆ. ಅವರೆಲ್ಲರೂ ಹೋಗೋದು, ಅವ್ರು ಸ್ತುತಿ ಮಾಡೋದನ್ನ ನಾನು ನೋಡಿದ್ದೀನಿ. ಅದೆಲ್ಲ ನನಗೆ ಭಾರಿ ಆಶ್ಚರ್ಯ ಅನಿಸ್ತದೆ. ಅಂತಹ ಸೂಕ್ಷ್ಮವಾದಂತಹ, ಶ್ರೇಷ್ಠವಾದಂತಹ ವರಿಷ್ಠಾಮ್, ನಿಗೂಢಾಮ್ ಅಂದ್ರೆ ಏನು, ಸೂಕ್ಷ್ಮವಾದಂತಹ, ವರಿಷ್ಠಾಮ್ ಅಂದ್ರೆ ಶ್ರೇಷ್ಠವಾದಂತಹ ಆ ಬ್ರಹ್ಮ ವಿದ್ಯಾಂ ಅದೀಹಿ, ಅಂತಹ ಬ್ರಹ್ಮ ವಿದ್ಯೆಯನ್ನ ನನಗೆ ಹೇಳಿಕೊಡು. ತಸ್ಮೈ ಸಹೋವಾಚ ಪಿತಾಮಹಶ್ಚ ಶ್ರದ್ಧಾ ಉವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದವೈಹಿ ತಸ್ಮೈ ಸಹೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದವೈಹಿ ಸಹ ಪಿತಾಮಹ. ಏನಪ್ಪ ಸಹ ಅಂದ್ರೆ ಅವನು, ಸಿಂಪಲ್. ಸಹ ಪಿತಾಮಹ, ಪಿತಾಮಹ, ಪಿತಾಮಹನು ಕನ್ನಡದೊಳಗೆ ಕನ್ನಡದಲ್ಲಿ ಪಿತಾಮಹ ಇದೆ ಶಬ್ದ, ಸಂಸ್ಕೃತದಲ್ಲಿ ಪಿತಾಮಹ, ಪಿತಾಮಹವು ಪಿತಾಮಹ. ಈಗ ವಚನ ದ್ವಿವಚನ ಬಹುವಚನ ರಾಮ ರಾಮೌ ರಾಮಃ, ಘಟ ಘಟೌ ಸೇವಕ ಸೇವಕಃ, ಹೌದಲ್ಲ? ಹಾಗೆ ತಸ್ಮೈ ಆ ಪಿತಾಮಹನಾದಂತಹ ಬ್ರಹ್ಮ ಪರಮಾತ್ಮ ಅವನೇನ್ ಮಾಡಿದಾನೆ, ತಸ್ಮೈ ತಸ್ಮೈ ಮೂರನೇ ಶಬ್ದ ಅಲ್ಲಿ ಮೂರನೇ ಸಂಖ್ಯೆ ಹಾಕೊಡ್ರಿ, ತಸ್ಮೈಗೆ ಮೂರು, ಸಹ ಒಂದು, ಪಿತಾಮಹ ಎರಡು. ಹ ಉವಾಚ, ಹ ಉವಾಚ ತಸ್ಮೈ ಸಹ ಉವಾಚ ಪಿತಾಮಹಶ್ಚ ಸಹ ಪಿತಾಮಹ ತಸ್ಮೈ ಹ ಉವಾಚ. ಆ ಪಿತಾಮಹನು ತಾತ ಅಜ್ಜ, ಎಲ್ಲರಿಗೂ ಅಜ್ಜ ಪಿತಾಮಹ. ಆದ್ದರಿಂದ ಆ ಪಿತಾಮಹನು ಅವನಿಗೆ, ಆ ಪಿತಾಮಹನು ಅವನಿಗೆ, ಅವನಿಗೆ ಅಂದ್ರೆ ಯಾರಿಗೆ? ಆ ಬ್ರಹ್ಮನನ್ನ ಸಮೀಪಿಸಿ ಬಂದಂತ ಅಶ್ವಲಾಯ ಅವನಿಗೆ ಉವಾಚ. ಅಲ್ಲ ಶಬ್ದ ನೋಡ್ರಿ, ಹ ಅಂತ ಶಬ್ದ ಏನಿದೆಪ್ಪ ಮಂಜು? ಹ ಶಬ್ದ ಹೋ ವಾಚ ಇದೆಯಲ್ಲ ಅದರೊಳಗೆ ಶಬ್ದ ಏನದು? ಹ ಉವಾಚ ಉಪದೇಶಿಸಿದನು. ಉವಾಚ ಅಂದ್ರೇನು? ಉಪದೇಶಿಸಿದನು, ಹೌದಾ? ಹ ಶಬ್ದ ಅರ್ಥ ಏನು? ಅವನಿಗೇನೆ ಉಪದೇಶಿಸಿದನು. ಹ ಅವನಿಗೇನೆ, ಯಾರಿಗೆ? ಅಶ್ವಲಾಯನಿಗೇನೆ. ಯಾಕೆ? ಬೇರೆ ಯಾಕೆ ಎಲ್ಲರಿಗೂ ಹೇಳ್ಕೊಡ್ಲಿಲ್ಲ? ಏನು ಇಷ್ಟು ಕಣ್ಣಿಗೆ, ಒಂದ್ ಕಣ್ಣಿಗೆ ಎಣ್ಣೆ, ಒಂದ್ ಕಣ್ಣಿಗೆ ಬೆಣ್ಣೆ, ಹೆಂಗೆ ಮಾಡ್ತೀರಿ? ಎಲ್ಲರಿಗೂ ಹೇಳ್ಕೊಡ್ಬೇಕಲ್ಲ. ಮಗ ನಾನು ಯಾಕೆ ಬಂದಿಲ್ಲ? ಯಾಕೆ ಬರ್ಲಿಲ್ಲ ನೀನ? ಏನು ಗೊತ್ತಿರಲ್ರಿ, ಯಾವ ಗುರುಗಳಿಗೆ ಇವರಿಗೆ ಹೇಳಿ ಕಲಿಸ್ಬೇಕು, ಇವ್ರಿಗೆ ಕಲಿಸಬಾರ್ದು ಅನ್ನೋ ಬುದ್ಧಿ ಇರೋದಿಲ್ಲ. ಯಾವ ವಿದ್ಯಾನೇ ಆಗಲಿ, ಆದರೆ ಗುಣಾತ್ಮಕವಾದ ಪ್ರವೃತ್ತಿಯನ್ನ ಬಯಸ್ತಾರೆ. ಗುಣಾತ್ಮಕವಾದ ಪ್ರವೃತ್ತಿ, ನೀನು ಇಂಥ ಗುಣಗಳನ್ನ ಹೊಂದಿದ್ರೆ, ನಿನಗೆ ಬಂದಿದ್ರೆ ನಾವು ಕಲಿಸ್ತೇವೆ. ಗುಣಾತ್ಮಕವಾದ ವಿಕಾಸವನ್ನು ಬಯಸ್ತದೆ ಈ ಅಧ್ಯಾತ್ಮ ವಿದ್ಯಾ ಸ್ಪಿರಿಚುವಲ್ ಏನ್ ಟೀಚಿಂಗ್ ಇದೆ, ಗುಣಾತ್ಮಕವಾದ ವಿದ್ಯಾ. ಆದ್ದರಿಂದ ಅವನಿಗೇನೇ ಅಂತ ಯಾಕೆ ನಾವು ಹೇಳ್ತೇವೆ? ಅವನು ಆ ಗುಣವನ್ನ ಹೊಂದಿದ್ದ ಮತ್ತು ಅವನು ಕೇಳಿಕೊಂಡು ಬಂದ. ಸುಮ್ಸುಮ್ನೆ ಕೂಸನ್ನ ಎತ್ಕೊಂಡು ಎತ್ಕೊಂಡು ಇಟ್ಕೊಂಡು ಎದೆ ಹಾಲು ಕುಡಿಸೋದಿಲ್ಲ ತಾಯಿ. ತಾಯಿ ಎದೆ ಹಾಲು ಯಾವಾಗ ಕುಡಿಸ್ತಾಳೆ ಅಂದ್ರೆ, ಆ ಮಗು ಬೇಕು ಬೇಕು ಅಂತ ಅದು ವ್ಯಕ್ತಪಡಿಸ್ಬೇಕು. ಆ ತಾಯಿಗೆ ಗೊತ್ತಾಗ್ತದೆ, ಹಸಿವಾದ್ರೂ ನಿದ್ದೆ ಬಂದ್ರೆ ಅಮ್ಮ ಬೇಕು, ಅಪ್ಪ ಬೇಕು, ಅಷ್ಟೇ ಗೊತ್ತದಕ್ಕೆ. ಲ್ಯಾಂಗ್ವೇಜ್ ಒಂದೇ ಲ್ಯಾಂಗ್ವೇಜ್. ಆದರೆ ಅವರ ಅಮ್ಮನಿಗೆ ಗೊತ್ತ, ಏನ್ ಗೊತ್ತಾಗ್ತದೆ? ಬಿಡಿ ಬಿಡಿ, ಸುಮ್ಮನೆ ಮಾಡಿದ್ರೆ ಸುಮ್ಮನೆ ಆಗುದಿಲ್ಲ, ಖುಷಿಯಾಗುತ್ತೆ. ಅದು ನಿದ್ದೆ ಬಂದು ನಾನು ನಿದ್ದೆ ಮಾಡ್ತೇನೆ, ಅದು ಹೇಳ್ತೇನೆ ನೀನು ಕಿವ್ಯಾ ಬಂದು ನಂಗೆ ನಿದ್ದೆ ಬಂದದೆ, ಅವ್ರಿವ್ರು ಎತ್ಕೊಳಿಕ್ ಇರ್ತಾರೆ, ಬೇಡ ನೀನೇ ಎತ್ಕೋ ನಂಗೆ ನಿದ್ದೆ ಬೇಕು ಅಂತ ಹೇಳ್ತಾನಲ್ಲ. ಮತ್ತೆ ಅಮ್ಮನಿಗೆ ಹೆಂಗ್ ಗೊತ್ತಾಗ್ತದೆ? ದಿ ವಾಂಟ್ ಶುಡ್ ಬಿ ವಿತ್ ದಿ ಸ್ಟೂಡೆಂಟ್, ಬೇಕು ಎನ್ನುವ ಹಸಿವು ಯಾರಿಗಿರ್ಬೇಕು? ಸ್ಟೂಡೆಂಟ್ಗಿರ್ಬೇಕು ಬೇಕು ಅನ್ನೋ ಹಸಿವು. ಹಾಗೆ ಬೇಕು ಬೇಕೆನ್ನುವ ಹಸಿವು ಗುರುಗಳಿಗೆ ಗೊತ್ತಾಗಬೇಕು, ಅವ್ರ ಗುರುಗಳಿಗೆ ಕಾಣಿಸ್ಬೇಕು. ಅವಾಗ ಅವನಿಗೇನೇ ಹೇಳ್ತಾ ಈಗ ಆ ಅಶ್ವಲಾಯನಿಗೇನೇ ವಾಚ, ಇಡೀ ಉಪನಿಷತ್ತಿನ ಸಾರವನ್ನ ಮೂರೇ ಮೂರು ಶಬ್ದಗಳಲ್ಲಿ ಹೇಳಿದ್ರು. ಮೂರೇ ಮೂರು ಶಬ್ದಗಳು, ಅಳಪ್ಪ ನಿನಗೆ ಆ ಜ್ಞಾನವನ್ನು ತಿಳ್ಕೋಬೇಕಾಗಿದೆಯಲ್ವೋ, ಆ ಜ್ಞಾನವು ಶ್ರದ್ಧಾಯೋಗ ಭಕ್ತಿ ಯೋಗ ಧ್ಯಾನ ಯೋಗಾತ ಅವೈಹಿ. ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾತ್ ಅವೈಹಿ. ಯಾರು ಪ್ರಶ್ನೆ ಕೇಳಿದ್ರು, ಉಪನಿಷತ್ತಿನಲ್ಲಿ ಭಕ್ತಿಗೆ ಸ್ಥಾನ ಇಲ್ವಾ? ನಾ ಅದಕ್ಕೆ ಇವ್ರಿಗೆಲ್ಲ ಕರಾರು ಮಾಡಿದ್ವಿ, ನನಗೆ ಪ್ರಶ್ನೆಗಳನ್ನ ಆರು ತಿಂಗಳ ಒಂದು ವರ್ಷ ಕೇಳಬೇಕು, ನೀವು ವೇಟ್ ಮಾಡ್ತಾ ಇರಿ, ಎಲ್ಲ ಉತ್ತರಗಳು ಸಿಗ್ತಾವೆ. ಯಾವ ದಿವಸ ನಿಮಗೆಲ್ಲ ಉತ್ತರ ಸಿಗ್ತಾವ ಆ ದಿವಸ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಪ್ರಶ್ನೆಗಳೇ ಉಳಿದಿರಲಿಲ್ಲ. ಆದ್ರೂ ಪರವಾಗಿಲ್ಲ, ರಾತ್ರಿ ಹೆಂಗಾರ ಕತ್ತೆಂಗ್ ಮಾಡ್ಬೇಕು, ರಾತ್ರಿ ಒಂದು ಗಂಟೆ ಹೆಂಗ ಕಾಲ ಕಳಿಬೇಕಾಗಿದಲ್ಲ. ಸೊ ಕೇಳಿದ್ರು ಪರವಾಗಿಲ್ಲ, ಆದ್ರೂ ನಿಮ್ ಮನಸ್ಸಿನಾಗ ಇದು ಗೊತ್ತಿರಲಿ, ನಮಗೆ ಏನೇನು ಪ್ರಶ್ನೆ ಉದ್ಭವ ಆಗ್ತಾವ, ನಮಗೇನು ಸಂದೇಹ ಸಂಶಯ ಬರ್ತಾವ, ಇದಕ್ಕೂ ಹತ್ತರಷ್ಟು ಸಂಶಯಗಳು, ಇದಕ್ಕೂ ಹತ್ತರಷ್ಟು ಪ್ರಶ್ನೆಗಳು ಉಪನಿಷತ್ತುಗಳೇ ಎತ್ಕೊಳ್ತವೆ. ಇಲ್ಲಿ ಉಪನಿಷತ್ತಿನಲ್ಲಿ ಈ ಭಾಗದಲ್ಲಿ ಒಂದು ಮಾತು ಹೇಳ್ತಾನೆ ಬ್ರಹ್ಮ, ಹೇ ಶಿಷ್ಯ ನಿನಗೆ ಗೊತ್ತ, ಶ್ರದ್ಧಾ ಭಕ್ತಿ ಧ್ಯಾನ ಯೋಗ ಇವುಗಳಿಂದ ನಿನಗೆ ತಿಳಿಯಬೇಕಾದ ಬ್ರಹ್ಮವಿದ್ಯೆಯನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಅವನು ಏನು ಶ್ರದ್ಧಾ ಅಂದ್ರೇನು, ಭಕ್ತಿ ಅಂದ್ರೇನು, ಧ್ಯಾನ ಅಂದ್ರೇನು, ಅವಷ್ಟು ವಿಚಾರಗಳು ಉಪದೇಶಾರ್ಥದಲ್ಲಿಯೂ ಪೆಂಡಿಂಗ್ ಇದೆ, ಭಕ್ತಿ ವಿಚಾರವೂ ಪೆಂಡಿಂಗ್ ಇದೆ, ಶ್ರದ್ಧಾ ವಿಚಾರ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ವ್ಯಕ್ತವಾಗಿದೆ. ಶ್ರದ್ಧಾ ಕೀದೃಶಿ, ಹೌದಾ? ಆಮೇಲೆ ಅಲ್ಲಿನೋ ಗುರು ವಾಕ್ಯೇಶು, ವೇದಾಂತ ವಾಕ್ಯೇಶು, ಗುರು ವಾಕ್ಯೇಶು ವಿಶ್ವಾಸ ಶ್ರದ್ಧಾ ಹೇಳಿದ್ದೇನೆ. ಶ್ರದ್ಧಾ ಕೀದೃಶಿ, ಶ್ರದ್ಧೆ ಅಂದ್ರೆ ಏನು ಅಂತ ಕೇಳಿದಾಗ ತತ್ವಬದ್ದು ಅರ್ಥ ಮಾಡಿದೀವಿ. ಶ್ರದ್ಧೆ ಅಂದ್ರೆ ಏನು? ಗುರು ವಾಕ್ಯಗಳಲ್ಲಿ ಶಾಸ್ತ್ರ ವಾಕ್ಯಗಳಲ್ಲಿ ವಿಶ್ವಾಸ. ಅದಕ್ಕೆ ನಿಲ್ಸೋಣ, ಅದಕ್ಕೆ ಸಾಕಷ್ಟು ವಿವರಣೆ ಕೊಡಬೇಕಾಗ್ತದೆ. ಆ ಶ್ರದ್ಧಾ ವಿಚಾರದಲ್ಲಿ ವಿವರಣೆ ಕೊಡಬೇಕು, ಭಕ್ತಿ ವಿಚಾರದಲ್ಲಿ ವಿವರಣೆ ಕೊಡಬೇಕು, ಧ್ಯಾನ ಉಪನಿಷತ್ತು ಅಂದ್ರೆ ಇಷ್ಟೇ ಇರ್ತಾವ, ಇನ್ನೇನು ಇರುದಿಲ್ಲ. ಶಬ್ದ ಎರಡು ಮೂರು ಶಬ್ದ ಹೇಳ್ತಾವ, ಮುಂದಿನ ವಾಕ್ಯಕ್ಕೆ ಹೋಗ್ಬಿಡ್ತಾರೆ ಅಷ್ಟೇ. ಅದು ಮುಂದೆ ಆ ಶಬ್ದ ಶಬ್ದಗಳ ಮಧ್ಯದಲ್ಲಿ ಫಿಲ್ಅಪ್ ಗ್ಯಾಪ್ ಇದೆಯಲ್ಲ, ಯಾರು ಮಾಡ್ಬೇಕು? ಅದನ್ನು ಯಾರು ಮಾಡ್ಬೇಕ? ಗುರುಗಳು ಮಾಡಬೇಕು. ಸಂಪ್ರದಾಯ ತಪ್ಪದಂತೆ, ಪ್ರಕ್ರಿಯೆಗಳು ಹಾಳಾಗದಂತೆ, ಮೆಥಡಾಲಜಿ ತಪ್ಪದಂತೆ, ಸ್ಟೂಡೆಂಟ್ಸು ಡಿಸ್ಟ್ರಾಕ್ಟ್ ಆಗದಂತೆ, ಟ್ರ್ಯಾಕಿನಲ್ಲೇ ಇರಬೇಕು, ಸಾರ್ವತ್ರಿಕ ಅನುಭವದಲ್ಲಿ ಹೇಳಿಕೊಡ್ಬೇಕು. ಇವಷ್ಟು ಕೆಲಸ ಯಾರು ಮಾಡಬೇಕು? ಗುರು. ಇವರೇ ನಾನು ಎಷ್ಟೋ ಸಲ ಅನ್ಕೋತೇನೆ, ಮಹಾರಾಜ್ ಹೇಳೋರು ಹೇಳಿ ಹೋಗ್ಬಿಡ್ತಾರೆ, ಎಲ್ಲ ಕೆಲಸ ನಾವೇ ಮಾಡ್ಬೇಕು, ಮಾಡಿಟ್ಟು ತಿನಿಸಿ ಉಣಿಸಿ ಹೋಗ್ಬಾರ್ದು. ಸ್ವಲ್ಪ ನನಗೆ ಹೋಗೋ ಅವಸರ ಇದೆ, ಅದ್ರ ಜೊತೆಗೆ ಎಲ್ಲರೂ ಭೇಟಿಯಾಗೋ ಮತ್ತೆ ಪುನಃ ಆ ಸಂದರ್ಭ ಬಂದಿದೆ. ಅದಕ್ಕೆ ಈಗ ನಾನು ಏನ್ ಮಾಡ್ತೇನೆ ಅಂತಂದ್ರೆ, ಶುಭ ಸುಜಾತ ಸವಿತಾ ಅವ್ರ ಹತ್ರ ಇಮಿಡಿಯೇಟ್ಲಿ ಒಂದು 15 ನಿಮಿಷ ನಾನು ಮಾತಾಡ್ಬೇಕು. ಆಮೇಲೆ ನಿಮ್ಮನ್ನು ಎದುರಿಗೆ ಇರಿಸ್ಕೊಂಡು ನಾನು ಇವರನ್ನು ಎಲ್ಲರನ್ನ ಕರೆಸ್ಕೊಂಡು ಮತ್ತೆ ಪುನಃ ಡಿಸ್ಕಷನ್ ಮಾಡೋ ಟೈಮ್ ಬಂದದ್ದು. ಇದು ರಿವೈಸ್ಡ್ ಡಿಸ್ಕಷನ್. ಇದು ಆದ ಮೇಲೆ ನಮಗೆ